ವತುಕರೇ ಹಿಂದೂ ಜನತಾವ ಆಗಮಿಕ ವಾತಾವರಣ ಮುಲ್ತನ ದಿವಿನ್ ಸಿಂಗಲ ಹಿಂದೂ ಅಲು ತರುದು ಉತ್ಸವ ಸಮರಣ ಕಾರ್ಯ ಕಪಡೆ ದಕ್ಷಿಣ ಲೆಬುಣ ಹಿಂದೂ ಚಾರಿತ್ರೆಯ ಅನು ಅದ ಪೆರವರು ಎಕ್ಕೊಳ ಹಾಡ ತಮೈ ಅವನಿಗೆ ಶುಭ ನೆಕತ ಇದು ಇಟಿಬುಣೆ ನಿಮ್ಮ ಶುಭ ನೆಕತಟ ಹಿಂದೂ ಜನತಾವ ಕಿರಿ ಉತ್ತರವ ಕಿರಿಬತ ಕಿಲಿಯಲ ಕರಗನಿಮೆ ನನತುರುವ ಪ್ರಧಾನ ಕೋವಿಲ್ ಲೋಟ ಪ್ರೇಮಿನ ಆಗಮಿಕ ವಾತಾವರಣ ಎದನ ಆಕಾರ್ಯ ಕಪಡೆ ದಕ್ಷಿಣ ಲೆಬುಣ ಹೆಟನ್ ಪ್ರದೇಶ ಪ್ರಧಾನ ಆಗಮಿಕ ಮೇಹೆ ಹೆಟನ್ ಶ್ರೀ ಮಾಣಿಕ ಪಿಲ್ಯಾರ್ ಹಿಂದೂ ಕೋವಿಲೇದಿ ಪ್ರವತ್ತೆನು ಅದರ ದವಸ ಪುರಾಮ ಮೆಮ ಹಿಂದೂ ಆಗಮಿಕ ಉತ್ಸವ ಪ್ರವತ್ತಿನ ಬವೈ ನಿಮ್ಮ ಕೋವಿಲೆ ಕುರುಕಲ್ ಬರೆಯ ಅಪಸಮಂಗ ಪಾವಸಾಸಿರಿ ಅದ ಪಸ್ವರ್ವೇ ಎದಿನ ಶುಭ ನೆಕತ ಎನತುರು ಸಿಂಗಲ ಜನತಾವದ ನುಯಿಸಿಲ್ಲೇನ್ ಬಲಾಸಿರಿನವ ಅದ ಹೆಟನ್ ಎತಲು ಪ್ರದೇಶ ಕೇಪೇಕಮ ಗಮನ ಗಮನ ಇದೆ ಸಾಮಾನ್ಯ ಪರಿಧಿ ಸಿದೂನ ನಮ್ಮ ರಂಜಿತ್ ರಾಜಪಕ್ಷ ಹೆಟನ್ ಸಿಂಗ್ FM ವಾರ್ತಾಕರ್.